ವೈಜ್ಞಾನಿಕ ಮನೋಭಾವದ ಒಬ್ಬ ರೈತನ ತೋಟದೊಳಗೆ ನಾವಿದ್ದೀವಿ. ಮಹಾಲಿಂಗಪ್ಪ ಬಸಲಿಂಗಪ್ಪ ಇಟ್ನಾಳ್ ಅವರು ಸಾಕಷ್ಟು ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ, ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ಅವರು ತಮ್ಮ ಕೃಷಿಯೊಳಗೆ ಹಾಕೊಂಡಿದ್ದಾರೆ. ಅವರು ಮಾಡ್ತಾ ಇರೋದು ಬೆಲ್ಲವನ್ನು ಉತ್ಪಾದಿಸುವಂತಹ ಒಂದು ಕೆಲಸ, ಅದರೊಳಗೂ ರಾಸಾಯನಿಕ ಮುಕ್ತವಾದಂತಹ ಬೆಲ್ಲವನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಷ್ಟೇ ಆಗಿದ್ರೆ ನಾವು ಬೆಲ್ಲ ಉತ್ಪಾದನೆ ಬಗ್ಗೆ ಅಷ್ಟೇನು ನಾವು ಲಕ್ಷ್ಯ ಕೊಡ್ತಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಆದರೆ ಮಾಲಿಂಗಪ್ಪ ಅವರು ಮಾಡ್ತಾ ಇರುವಂತಹದ್ದು ಇನ್ನೂ ಬೇರೆ ವಿಚಾರ ಇದೆ. ಏನು ವಿಚಾರ ಅಂತಂದ್ರೆ, ಅವರು ಈ ಬೆಲ್ಲವನ್ನ ಯಾವ ರೀತಿ ಈಗ ತಾವು ಮಾರ್ಕೆಟ್ನೊಳಗೆ ಹೋದ ಕೂಡಲೇ ಹಾಲು ಸಿಗ್ತದ, ಆಮೇಲೆ ಏನು ನಮಗೆ ಕೂಲ್ ಡ್ರಿಂಕ್ಸ್ ಇರ್ತಾವ ಬೇರೆ ಬೇರೆ ಫ್ಲೇವರ್ನಲ್ಲಿ ಸಿಗ್ತಾವ, ಐಸ್ ಕ್ರೀಮ್ಗಳು ಬೇರೆ ಬೇರೆ ಫ್ಲೇವರ್ನೊಳಗೆ ಸಿಗ್ತಾವ, ಇಂಥ ಒಂದು ವಿಚಾರವನ್ನ ನಾವು ಯಾಕೆ ಬೆಲ್ಲದೊಳಗೆ ತರಬಾರ್ದು ಅನ್ನುವಂಥ ಒಂದು ವಿಚಾರ ಬಂದು ಅವರು ಫ್ಲೇವರ್ಡ್ ಅಂದ್ರೆ ಬೇರೆ ಬೇರೆ ಮಸಾಲೆಗಳ ಸುವಾಸನೆಯುಕ್ತವಾದಂತಹ ಬೆಲ್ಲವನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ 18 ಬಗೆಯ ಬೆಲ್ಲದ ರೂಪಗಳು ಅವರಿಂದ ಜನ್ಮ ತಾಳಿವೆ. ಇದು ಬಹಳ ಖುಷಿ ಕೊಡುವಂತಹ ಒಂದು ವಿಚಾರ, ಮತ್ತು ಇಂಥ ಒಂದು ಅವರ ಪ್ರಯತ್ನಕ್ಕೆ ಸಾಕಷ್ಟು ಬೆಂಬಲ ಕೂಡ ದೊರೆತಿದೆ. ರಾಷ್ಟ್ರ ಮಟ್ಟದ ಅನೇಕ ಸಂಸ್ಥೆಗಳು ಅವರಿಗೆ ಗೌರವ ಸನ್ಮಾನ ಮಾಡಿವೆ. ವಿಶೇಷವಾಗಿ ಕೊಯಮತ್ತೂರಿನೊಳಗಿರುವಂತಹ ಕಬ್ಬು ಸಂಶೋಧನಾ ಕೇಂದ್ರ ಏನಿದೆ, ಅವರಿಗೆ ಒಬ್ಬ ಇನ್ನೋವೇಟಿವ್ ಫಾರ್ಮರ್ ಅಂತ ಹೇಳಿ ತಿಳಿದು ಅವರ ಐಡಿಯಾಗಳಿಗೆ ಒಂದು ಪುರಸ್ಕಾರ ನೀಡಿ ಗೌರವಿಸಿದೆ. ನಮ್ಮ ನಾಡಿನ ಅನೇಕ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿರಬಹುದು, ಅವು ಕೂಡ ಅವರ ಈ ಯೋಜನೆಗಳಿಗೆ ಬೆಂಬಲವಾಗಿ ನಿಂತು ಸನ್ಮಾನ ಮಾಡಿವೆ. ಅಂಥ ಮಹಾಲಿಂಗಪ್ಪ ಇಟ್ನಾಳ್ ಅವರು ಏನು ಮಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನಾವು ಇವತ್ತು ಮಹಾಲಿಂಗಪ್ಪ ಇಟ್ನಾಳ್ ಅವರ ತೋಟ ಮತ್ತು ಮನೆ ಒಳಗಿದ್ದೀವಿ. ನಮಸ್ಕಾರ ಮಹಾಲಿಂಗಪ್ಪ ಇಟ್ನಾಳ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ತಾವು ಮಾಡುವಂಥ ಒಂದು ಏನು ಕಾರ್ಯ ನೋಡಿ ಬಹಳ ಸಂತೋಷ ಆಯಿತು. ಈ ಒಂದು ವಿಚಾರ ಅಂದ್ರೆ ಬೆಲ್ಲದೊಳಗೆ ಇಂಥ ಬಗೆಯ ಬೆಲ್ಲಗಳನ್ನು ನಾವು ತಯಾರು ಮಾಡಬೇಕು, ಸುವಾಸನೆಯುಕ್ತವಾದಂತಹ ಬೆಲ್ಲವನ್ನು ತಯಾರು ಮಾಡಬೇಕು, ಮತ್ತೆ ಆರೋಗ್ಯಪೂರ್ಣವಾದಂತಹ ಬೆಲ್ಲವನ್ನು ತಯಾರು ಮಾಡಬೇಕು ಅನ್ನುವಂಥ ಯೋಚನೆ ಮೊಳಕೆ ಒಡೆದಿದ್ದ ಹೆಂಗೆ, ಮತ್ತೆ ಯಾವ ರೀತಿ ತಾವು ಮುಂದುವರೆದ್ರಿ? ಸರ್ ನಮ್ಮ ಮೊದಲಿಗೆ ನಾನು ಅತ್ಯಂತ ಕಡು ಬಡವ ರೈತ, ರಸ್ತೆ ಬದಿಯಲ್ಲಿ ನಾನು ಸೈಕಲ್ ಪಂಚರ್ ತೆಗಿತಾ ಇದ್ದೆ. ನಂತರ ಜಗತ್ತಿಗೆ ಮಹಾಮಾರಿ ಕೋವಿಡ್ ಅನ್ನುವಂಥದ್ದು ಬಂದಾಗ ನಮ್ಮೂರಿನ ಯುವಕರೆಲ್ಲ ಬೆಂಗಳೂರನ್ನು ತೊರೆದು ಅಲ್ಲಲ್ಲಿ ನೌಕರಿಯವರೆಲ್ಲ ಮನೆಗೆ ಬಂದಾಗ ನಮ್ಮದು ಮಹಾಲಿಂಗಪುರ ಅನ್ನುವಂಥದ್ದು ಇಡೀ ಏಷ್ಯಾ ಖಂಡದಲ್ಲಿ ಅತಿದೊಡ್ಡ ಬೆಲ್ಲದ ಮಾರುಕಟ್ಟೆಯನ್ನು ಹೊಂದಿದಂಥ ನಾಡು ನಮ್ಮದು ಮಹಾಲಿಂಗಪುರ. ನಮ್ಮ ಬೆಲ್ಲನು ವಿಷವಾದ್ರೇನೆ ಜಗತ್ ಹೆಂಗ್ ಒಪ್ತದೆ ಅನ್ನುವಂತ ಆಲೋಚನೆ ಬಂತು ನಮ್ಮ ಹತ್ರ. ಬೆಲ್ಲವು ಬೆಲ್ಲವನ್ನಾಗಿ ಕೊಡೋದು ಬೇಡ, ಬೆಲ್ಲವನ್ನು ಗ್ರಾಹಕರಿಗೆ ಬೇಕಾದಂತ ಸೈಜ್ನಲ್ಲಿ, ಇವತ್ತು ಪುಡಿ ಬೆಲ್ಲ ಇರ್ಬೋದು 5 ಗ್ರಾಮದ ಬೆಲ್ಲದಿಂದ ಹಿಡಿದು 10 ಕೆಜಿವರೆಗೆ ಬೆಲ್ಲ ಅಂದ್ಕೊಳ್ಳಿ, 5 ಕೆಜಿ 10 ಕೆಜಿ 1 ಕೆಜಿ ನೋಡ್ತೀವಿ. ನಾವು ನಮ್ಮ ಯುವಕರು ನನ್ನ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಮತ್ತು ಇನ್ನಷ್ಟು ಪ್ರಗತಿಪರ ರೈತರು ಆಲೋಚನೆ ಮಾಡಿ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ 5 ಗ್ರಾಮ್ ಬೆಲ್ಲಗಳನ್ನು ತೆಗೆದೀವಿ. ಇದನ್ನು ಯಾಕೆ 5 ಗ್ರಾಮ್ ತೆಗೆದು ಬೆಲ್ಲದಲ್ಲಿ ಎಷ್ಟೋ ಬಿಡೋದು ಬೇಡ, ಇದನ್ನು ಚಾಕ್ಲೇಟ್ ಬೆಲ್ಲ ಕೊಡೋಣ, ಮಕ್ಕಳಿಗಾಗಿ ಕಾಫಿ ಬೆಲ್ಲ ಕೊಡೋಣ. ಆಮೇಲೆ ಈಗ ಅರ್ಧ ತಲೆನೋವಿಗಾಗಿ ಹಿರಿಯರೆಲ್ಲ ದಾಲ್ಚಿನ್ನಿ ಬೆಲ್ಲವನ್ನು ಹಿಂದೆ ತಿಂತಾ ಇದ್ರು, ಅದನ್ನು ದಾಲ್ಚಿನ್ನಿ ಕೂಡಿಸಿಕೊಡೋಣ. ಆಮೇಲೆ ಮೈಕೈ ನೋವು ಬಂದಾಗ ನಮ್ಮ ಹಿರಿಯರು ಶುಂಠಿ ಮತ್ತು ಬೆಲ್ಲವನ್ನು ಸೇರಿಸಿ ತಿಂತಿದ್ರು, ಸಂಕ್ರಮಣ ಬಂದಾಗ ಎರಡು ಬೆಲ್ಲವನ್ನು ಸೇರಿಸಿ ತಿಂತಿದ್ರು. ಅದೇ ರೀತಿಯಾಗಿ ನಮ್ಮದು ಯುಗಾದಿ ಮತ್ತಂದ್ರೆ ಬೇವು ಬೆಲ್ಲ ತಿಂತಿದ್ರು. ಇವನ್ನೆಲ್ಲವನ್ನು ಬೆಲ್ಲದಲ್ಲಿ ಸೇರಿಸಿ ನಾವೇ ಮಾರುಕಟ್ಟೆಗೆ ತಂದ್ರೆ ಒಳ್ಳೇದಾಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು 18 ಥರದ ಬೆಲ್ಲವನ್ನು ಮಾರುಕಟ್ಟೆಗೆ ತಂದಿವಿ ಸರ್. ಮಾರುಕಟ್ಟೆಗೆ ಬರಬೇಕಾದಾಗ ನನ್ನ ಎಲ್ಲ ಸ್ನೇಹಿತರು ಗ್ರಾಮದ ಯುವಕರು ಬಹಳಷ್ಟು ಸಾಮಾಜಿಕ ಜಾಲತಾಣ ಮುಖಾಂತರ ಅತ್ಯಂತ ಒಂದು ಉತ್ತಮವಾದಂಥ ಪ್ರಚಾರ ಕೊಟ್ಟರು. ಆ ಪ್ರಚಾರಕ್ಕೆ ತಕ್ಕಂಗೆ ಆ ಗ್ರಾಹಕರಿಗೆ ಮೋಸ ಆಗದಂತೆ ನಾವು ಉತ್ತಮ ಗುಣಮಟ್ಟದ ಬೆಲ್ಲವನ್ನು ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ರೈತ ಅಂತಂದ್ರೆ ಏನಂದ್ರೆ ಸರ್, ಅದೇ ರೀತಿ ಈಗ ಬೆಲ್ಲ ಮತ್ತು ಹುಣಸೆಯನ್ನು ಸೇರಿಸಿ ಚಿಗಳಿ ಅಂತ ಮಾರ್ತಾ ಇದ್ದೀವಿ. ಇವತ್ತದ ಚಿಗಳಿ ನಾವು 5 ರೂಪಾಯಿಗೊಂದು ಮಾರ್ತೀವಿ. ಅದು ಒಂದು ಬೆಲೆ ಏನು ಬರ್ತದೆ ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಏನು ಪಡ್ತೀನಿ ಅಂತಂದರೆ, ನಾವು ಮಾರುಕಟ್ಟೆಯಲ್ಲಿ ಉಪ್ಪನ್ನು ಖರೀದಿ ಮಾಡಿದಾಗ ಅದರ ಬೆಲೆ 10 ರೂಪಾಯಿ ಇದೆ. ಅದನ್ನು ನಾನು ಹುಣಸೆ ಮತ್ತು ಬೆಲ್ಲದೊಂದಿಗೆ ಸೇರಿಸಿದಾಗ 1,000 ರೂಪಾಯಿಗೆ 1 ಕೆಜಿ ಚಿಗಳಿ ಹೋಗುತ್ತೆ. ಅಂದರೆ ಆ ಉಪ್ಪಿನ ಬೆಲೆಯೂ ಸಹಿತ 1,000 ರೂಪಾಯಿ ಬೀಳುತ್ತದೆ. ಅದಕ್ಕೆ ರೈತ ತಾನು ಬೆಳೆದಂಥ ಬೆಳೆಯನ್ನು ನಾನು ಯಾವುದ್ರ ಜೊತೆ ಸೇರಿಸಿ ಮೌಲ್ಯವರ್ಧನೆ ಮಾಡಿದಾಗ ಅದರ ಬೆಲೆ ದ್ವಿಗುಣವಾಗುತ್ತದೆ ಅನ್ನುವಂಥ ಮನೋಭಾವನೆಯನ್ನು ಇಟ್ಟುಕೊಂಡು ತನಗೆ ತನ್ನ ಇರುವಂಥ ರೈತರ ಜೊತೆಯನ್ನು ಮಾತನಾಡಿಕೊಂಡು ಇಲ್ಲ ಅಂತಂದ್ರೆ ಹಿರಿಯ ಕೃಷಿ ಅಧಿಕಾರಿಗಳಿದ್ದಾರೆ ನಮ್ಮಲ್ಲಿ, ಅವರ ಜೊತೆ ಚರ್ಚಾ ಮಾಡಿ ಇದನ್ನು ಮಾಡಿದರೆ ರೈತ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವತ್ತು ರೈತ ಆದಾಯ ದ್ವಿಗುಣ ಮಾಡೋದು ಮುಖ್ಯ ಅಲ್ಲ, ಆದಾಯ ದ್ವಿಗುಣ ಮಾಡಿದ ನಂತರ ಅವನಿಗೆ ಬೆಲೆ ಸಿಗದಿದ್ದರೆ ರೈತ ಅಲ್ಲಿ ಸಫರ್ ಆಗ್ತಾನೆ. ಅದಕ್ಕೆ ರೈತನ ಭವಿಷ್ಯ ಉಜ್ವಲ ಆಗಬೇಕಂತಂದರೆ ನಾಡಿಗೆ ಅನ್ನ ಹಾಕುವ ರೈತನೂ ಸಹಿತ ತಾನೂ ಸಹಿತ ಎಲ್ಲರಂತೆ ಒಂದಾಗಿ ಬದುಕಬೇಕಾಗ್ತದಂದ್ರೆ ರೈತನಿಗೆ ಬೆಲೆ ಬಹಳ ಮುಖ್ಯ ಆಗ್ತದೆ. ರೈತನಿಗೆ ಬೆಲೆ ಸಿಗಲಿ ಅಂತ ಕೂತ್ರ ಆಗಲ್ಲ. ರೈತ ತಾನು ಬೆಳೆದಂತ ಬೆಲೆಗೆ ಮೌಲ್ಯವರ್ಧನೆಯನ್ನು ತಾನೇ ಮಾಡಿದರೆ ಅದಕ್ಕೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಸರ್ಕಾರ ಅನುದಾನ ಕೊಡ್ತದೆ, ಮಾರುಕಟ್ಟೆಗೆ ಹೆಲ್ಪ್ ಮಾಡ್ತದೆ. ಇವತ್ತು ODOP ಸ್ಕೀಮ್ ಅಂತಿದೆ, ಒಂದು ಜಿಲ್ಲೆ ಒಂದು ಉತ್ಪನ್ನ. ಈ ದೇಶದ ಪ್ರಧಾನಿಯವರು ಒಂದು ಜಿಲ್ಲೆ ಒಂದು ಉತ್ಪನ್ನ ತಂದಾಗ ನಮ್ಮ ಬಾಗಲಕೋಟೆ ಜಿಲ್ಲೆ ಬೆಲ್ಲಕ್ಕೆ ಆಯ್ಕೆಯಾಗಿತ್ತು. ಆ ಆಯ್ಕೆಯಾದಂಥ ಬೆಲ್ಲದ ಅನುದಾನವನ್ನು ನಾನು ಪಡೆದುಕೊಂಡಿದ್ದೀನಿ. ನಾನು ಒಂದು ಜಿಲ್ಲೆ ಒಂದು ಉತ್ಪನ್ನದ ಬೆನಿಫಿಷಿಯರ್. ನಾನು ನಮ್ಮ ಜಿಲ್ಲೆಯ ಹಿರಿಯ ಅಧಿಕಾರಿಗಳಾದಂಥ ಚೇತನಾ ಪಾಟೀಲ್ ಅವರಿರ್ಬೋದು, ಗೀತಾ ಹಿರೇಮಠ ಅವರಿರ್ಬೋದು, ನಮ್ಮ ಸಹೋದರಿ ತಸ್ಕಿನ್ ಡಾಂಗೆ ಮೇಡಮ್ ಅವರು, ಹಿಂಗೆ ನನಗೆ ಎಲ್ಲ ಕೃಷಿ ಅಧಿಕಾರಿಗಳು ಬಹಳಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಅನುದಾನ ಕೊಡಿಸುವುದರಲ್ಲಿ ಇರ್ಬೋದು, ಅಥವಾ ನನ್ನ ಬೆಲ್ಲವನ್ನು ಹಿರಿಯ ಅಧಿಕಾರಿಗಳು ಬಂದಾಗ, ತಮಗಿಂತ ಹಿರಿಯ ಅಧಿಕಾರಿಗಳು ಬಂದಾಗ ಅವ್ರನ್ನ ಪುರಸ್ಕಾರ ಮಾಡುವಾಗ ನಮ್ಮ ಬೆಲ್ಲವನ್ನು ಕೊಟ್ಟ ರೈತನ ಬೆಲ್ಲ ಅಂತ ಪರಿಚಯ ಮಾಡಿಸ್ಕಿಸಿಂದ ಆ ರೀತಿಯೂ ವ್ಯಾಪಾರ ಮಾಡಲಿಕ್ಕೂ ನನಗೆ ಬಹಳ ತುಂಬ ಸಹಾಯ ಮಾಡಿದ್ದಾರೆ. ನಾನು ರೈತ ಕುಲ ಬಾಂಧವರ ಪರವಾಗಿ ಆ ಕೃಷಿ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನತ್ತಂದ್ರೆ, ರೈತ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾವು ಕಾರ್ಖಾನೆಗಳಿಗೆ ಕೊಟ್ಟರೆ 2800 ರೂಪಾಯಿ ಆಗುತ್ತೆ ಕಬ್ಬು. ಆದರೆ ರೈತ 1 ಟನ್ ಕಬ್ಬಿನಲ್ಲಿ 30,000 ರೂಪಾಯಿನ ಗಳಿಸ್ಬೋದು. ಅದು ಹೆಂಗಂತ ಕೇಳಿದರೆ ಎಲ್ಲರಿಗೂ ದಿಗ್ಭ್ರಮೆನೂ ಆಗುತ್ತೆ. 1 ಕೆಜಿ ಕಬ್ಬನ್ನು ಕಾರ್ಖಾನೆಯವರು 2.80 ರೂಪಾಯಿ 1 ಕೆಜಿ ಖರೀದಿ ಮಾಡ್ತಾರೆ. ಆ 1 ಕೆಜಿ ಕಬ್ಬನ್ನು ನಾವು ಕ್ರಷ್ ಮಾಡಿದಾಗ 600 ml ಜ್ಯೂಸ್ ಬರುತ್ತೆ. ಇವತ್ತು 200 ml ಜ್ಯೂಸ್ ಇರುವಂಥ ಗ್ಲಾಸಿಗೆ 10 ರೂಪಾಯಿ ಬೆಲೆ ಇದೆ. ಅಂದರೆ 1 ಕೆಜಿ ಕಬ್ಬಿನಲ್ಲಿ 3 ಕಪ್ ಹಾಲು ಬಂತು, ಅಂದರೆ 30 ರೂಪಾಯಿ ರೊಕ್ಕ ಆಯಿತು. 1 ಟನ್ ಕಬ್ಬಿಗೆ 30,000 ರೂಪಾಯಿ ಆಯಿತು. ರೈತ ತನ್ನ 1 ಟನ್ ಕಬ್ಬಿನಲ್ಲಿ 30,000 ರೂಪಾಯಿ ಗಳಿಸಬೇಕಂದಾಗ 50 ಟನ್ ಕಬ್ಬ ಬೆಳೆದ್ರೆ 1 ಎಕರೆಯಲ್ಲಿ ರೈತ 15 ಲಕ್ಷ ರೂಪಾಯಿ ಸಹಿತ ಆದಾಯವನ್ನು ತಾನು ಮಾಡ್ಕೋಬಹುದು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ರೈತನ ಮಕ್ಕಳು ಇನ್ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ತಂದೆ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಭೂಮಿಯಲ್ಲಿ ಬೆಳೆದಂಥ ಕಬ್ಬು ಇರ್ಬೋದು, ಇವತ್ತು ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಅದನ್ನು ಮೌಲ್ಯವರ್ಧನೆ ಮಾಡೋಣ ಅನ್ನುವಂಥ ನಂದು ವಿನಂತಿ ಅದ ರೈತ ಕುಲ ಬಾಂಧವರಲ್ಲಿ. ಸರ್, ಭಾಳ ಒಳ್ಳೆ ವಿಚಾರ ಹೇಳಿದ್ರಿ. ಒಂದು ಸ್ವಲ್ಪ ನಮ್ಮ ಕಲ್ಪನೆಗಳನ್ನು ನಮ್ಮ ವಿಚಾರಗಳನ್ನು ಬದಲಾವಣೆ ಮಾಡಿಕೊಂಡು ಅದರ ಪ್ರಕಾರ ನಾವು ಹೋದಿವಿ ಅಂತಂದ್ರೆ ಸಾಕಷ್ಟು ಲಾಭ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅದ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ಈಗ ತಮ್ಮ ಒಂದು ತಾವೇನು ಮಾಡ್ತಾ ಇದ್ರಿ, 18 ಬಗೆಯ ಬೆಲ್ಲವನ್ನು ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸಾಕಷ್ಟು ಬೇರೆ ಬೇರೆ ಫ್ಲೇವರ್ ಇರುವಂಥವು, ಮಸಾಲೆ ಫ್ಲೇವರ್ ಇರುವಂಥವು. ಈ ಇಂಥ ಒಂದು ವಿಚಾರ ಬಂದಾಗ 18 ನೀವು ಒಮ್ಮೆಲೆ ಶುರು ಮಾಡಿದ್ರು ಅಥವಾ ಒಂದೊಂದಾಗಿ ಶುರು ಮಾಡಿದ ನಂತರ ಜನರ ಸಪೋರ್ಟ್ ನೋಡಿಕೊಂಡು, ಜನರ ಒಂದು ಪ್ರತಿಸ್ಪಂದನೆ ನೋಡಿಕೊಂಡು ನಾವು ಇದನ್ನು ಮಾಡಿದ್ರೆ ಚಲೋ ಇರ್ತದೆ, ಇದನ್ನು ಮಾಡಿದ್ರೆ ಚಲೋ ಇರ್ತದೆ ಅಂಥೇಳಿ ಹಿಂಗೆ ಬದಲಾವಣೆ ಸುಧಾರಣೆ ಮಾಡಿಕೊಂಡು ಈ ಎಲ್ಲ 18 ಏನು ರೂಪಗಳದಾವ ಇವುಗಳನ್ನು ನೀವು ಮಾಡೋಕೆ ಶುರು ಮಾಡಿದ್ರೆ? ಸರ್, ನಾವು ಮೊದಲನೇದಾಗಿ ಮುಂಚೆ ಮಾಡಿದಾಗ 2-3 ಫ್ಲೇವರನ್ನು ಮಾಡಿದ್ವಿ. ಅದಕ್ಕೆ ಉತ್ತಮ ಮಾರುಕಟ್ಟೆ ಬಂತು ಸರ್. ಈಗ ಉದಾಹರಣೆಗೆ ಹೇಳಬೇಕಂತಂದರೆ, ಈ ಬೆಂಗಳೂರಲ್ಲಿ ಇರುವಂಥ ಗ್ರಾಹಕರಿಗೆ ಒಂದು ಸಮಸ್ಯೆ ಇದೆ ಸರ್. ನಮ್ಮ ಹಳ್ಳಿ ಭಾಗದಲ್ಲಿ ರೈತರು 5 ಕೆಜಿ ಪೆಂಟಿ ಇದ್ದರೂ ಅದನ್ನು ಜಜ್ಜಿ ನಾವು ಅಡುಗೆಗೆ ಸೇರಿಸ್ತೀವಿ. ಸಿಟಿ ಭಾಗದಲ್ಲಿರುವಂಥ ಏನು ಪರಿಸ್ಥಿತಿ ಇದೆ ಅಂದರೆ ಸರ್, ಅಪಾರ್ಟ್ಮೆಂಟ್ನಲ್ಲಿ ಗ್ರಾಹಕರು ಇರ್ತಾರೆ. ಮೇಲ್ಗಡೆ ಇರುವಂಥ ಅಪಾರ್ಟ್ಮೆಂಟ್ನಲ್ಲಿ ಒಂದು ಬೆಲ್ಲದ ಪೆಂಟಿಯನ್ನು ನಾವು ಜಜ್ಜಿದರೆ ಅದು ಕೆಳಗಡೆವರೆಗೆ ಸೌಂಡ್ ಆಗುತ್ತೆ. ತೆಳಗಿನವರೆಲ್ಲ ಮೇಲಿನವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಆದರೆ ಅವ್ರಿಗೆ ಬೆಲ್ಲ ತಿನ್ನಬೇಕಾಗಿದೆ, ಅವ್ರಿಗೆ ಯಾವ ರೂಪದಲ್ಲಿ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮ ಮುಂದೆ ಸಮಸ್ಯೆ ಬಂದಿತ್ತು ಸರ್. ಆವಾಗ ನಾವು ಕಂಡು ಹಿಡಿದದ್ದು, ನಾವು ಆಲೋಚನೆ ಮಾಡಿದ್ದು 5 ಗ್ರಾಮ್ ಬೆಲ್ಲ. ಆಮೇಲೆ ಅವರಿಗೆ ತಕ್ಕಂಗೆ ಕಾಫಿ ಮತ್ತು ಟೀಗೆ ಬೇಕಾಗುವಂಥ ಪುಡಿ ಬೆಲ್ಲವನ್ನು, ಆಮೇಲೆ ಅವರು ಕಾಫಿ ಮತ್ತು ಟೀಯಲ್ಲಿ ಬೇಗನೆ ಕರಗುವಂಥ, ಈಗ ಆಫೀಸ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗಿದೆ, ಹಾಲಿನಲ್ಲಿ ಬೇಗನೆ ಮೆಲ್ಟ್ ಆಗಬೇಕಾದ್ರೆ ಅದಕ್ಕೆ ವೆಟ್ ಜಾಗರಿ ಅನ್ನುವಂಥದ್ದನ್ನು, ಮೃದುವಾದಂಥ ವೆಟ್ ಜಾಗರಿ ಅನ್ನುವಂಥದ್ದನ್ನು ತಂದಿವಿ. ಗ್ರಾಹಕರ ಮನಸ್ಥಿತಿ, ಅವರ ಪರಿಸ್ಥಿತಿಗೆ ಅವ್ರಿಗೆ ಯಾವ ಹಂತದಲ್ಲಿ ಬೇಕು ಅನ್ನುವಂಥ ಆ ಹಂತವನ್ನು ಅಭ್ಯಾಸ ಮಾಡಿದ್ವಿ, ಕೊಟ್ಟಿವಿ. ಆಮೇಲೆ ನಮ್ಮ ಪೂರ್ವಜರೆಲ್ಲ ನಾವು ನೋಡ್ಕೋತ ಬಂದಿವಿ ಸರ್. ಎಳ್ಳು ಬೆಲ್ಲನ ರೆಪೇರ್ ಮಾಡ್ತಾರೆ, ಪ್ರತಿ ಅಮಾಸೆಗೊಮ್ಮೆ ನಾವು ಬ್ಯಾಳಿ ಬೆಲ್ಲನ ಹಾಕಿ ಹೋಳಿಗೆಯನ್ನು ಮಾಡ್ತೀವಿ. ಇದರ ಮೂಲ ಉದ್ದೇಶ ಬೆಲ್ಲದಿಂದ ಸಾಕಷ್ಟು ನಮ್ಮ ದೇಹಕ್ಕೆ ಲಾಭ ಇದೆ ಅನ್ನುವಂಥದ್ದು ನಮ್ಮ ಪೂರ್ವಜರಿಂದ ಕಲಿತದ್ದು. ಅದನ್ನು ಎಲ್ಲದರ ಜೊತೆ ಕೂಡಿಸಿಕೊಡಕತ್ತಿದ್ವಿ. ಇವತ್ತು ದಾಲ್ಚಿನ್ನಿ ಕೂಡಿಸಿಕೊಟ್ರೆ ತಲೆನೋವು ಕಡಿಮೆ ಆಗತ್ತೆ, ಮೈಕೈ ಹೊಡೆಯಕತ್ತಿದ್ರೆ ನಾವು ಶುಂಠಿ ಬೆಲ್ಲ ಅಂತ ತಿಂತೀವಿ. ಹಿಂದಕ್ಕೆ ನಾವು ಆಯಾಸ ಆಗಿ ಬಂದಾಗ ನಮ್ಮವರು ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರನ್ನು ಕೊಡ್ತಿದ್ರು, ಶರೀರಕ್ಕೆ ಒಂದು ಬೂಸ್ಟ್ ಕೊಟ್ಟಂಗೆ ಆಗ್ತಿತ್ತು. ಅದಕ್ಕೆ ಹಿಂದಿನ ಹಿರಿಯರ ಜೊತೆ ಕೂತು ಮಾತನಾಡಿದ್ವಿ, ನೀವು ಬೆಲ್ಲದಲ್ಲಿ ಏನೇನು ಸೇರಿಸಿ ತಿಂತಿದ್ರಿ, ಅದನ್ನು ನಮಗೆ ಮಾರ್ಗದರ್ಶನ ಮಾಡ್ರಿಂದ ಆ ಎಲ್ಲ ಹಿರಿಯರ ಜೊತೆ ಕೂತು ಮಾತನಾಡಿದಾಗ ಇಷ್ಟೊಂದು ಫ್ಲೇವರನ್ನು ಮಾರುಕಟ್ಟೆಗೆ ತರಬೇಕಾದ್ರು. ಮತ್ತು ಚಾಕ್ಲೇಟ್ ಮತ್ತು ಕಾಫಿಯನ್ನು ಯಾಕೆ ತಂದಿವಿ ಅನ್ನಾಕ, ಮಕ್ಕಳು ಬರೀ ಚಾಕ್ಲೇಟು ಕಾಫಿ ಕಾಫಿ ಅಂತಿದ್ರು, ಆ ಕಾಫಿಯನ್ನು ಬೆಲ್ಲದಲ್ಲಿ ಸೇರಿಸಿದ್ರೆ ಹೆಂಗಾದ ತಕ್ಷಣ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮದೇ ರೈತರು ಬೆಳೆದಂಥ ಒರಿಜಿನಲ್ ಕಾಫಿಯನ್ನು ತಂದು ಅದನ್ನು ರೋಸ್ಟ್ ಮಾಡಿ ಪೌಡರ್ ಮಾಡಿ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ. ಈಗ ಮಕ್ಕಳು ಸಹಿತ ಕೆಮಿಕಲ್ ಇರುವಂಥ ಕಾಫಿ ತಿನ್ನುವಂಥ ಪ್ರಮೇಯ ಇಲ್ಲ, ಅದನ್ನು ಬೆಲ್ಲದಲ್ಲಿ ಸೇರಿಸಿಕೊಟ್ಟಾಗ ಮಕ್ಕಳಿಗೆ ಅದು ಚಾಕ್ಲೇಟ್ ಫೀಲಿಂಗ್ ಬರುತ್ತೆ, ಅವ್ರಿಗೆ ಮಕ್ಕಳಿಗೆ ರಕ್ತ ಶುದ್ಧೀಕರಣ ಆಗ್ತದೆ. ಈಗ ಹಿಂದಕ್ಕೆಲ್ಲ ನಮ್ಮ ಶೇಂಗಾ ಮತ್ತು ಬೆಲ್ಲ ತಿಂತಿದ್ವಿ, ಈಗೆಲ್ಲ ಪಿಜ್ಜಾ ಬರ್ಗರ್ಗೆ ಬಂದುಬಿಟ್ಟಿವಿ, ಶೇಂಗಾ ಬೆಲ್ಲ ಹೋಗಿಬಿಟ್ಟಿದೆ. ಹಿಂದಕ್ಕೆ ಬಂದಾಗ ನಮ್ಮ ರೈತರ ಮನೆ ಆಲೆ ಮನೆಗಳಿಗೆ ಬಂದಾಗ ಕಬ್ಬಿನ ಹಾಲು ಕುಡಿತಿದ್ವಿ, ಇವತ್ತು ವಿಷಮುಕ್ತ ಬೆಲ್ಲ ತಯಾರು ಮಾಡೋಕತ್ತಿದ ಮೇಲೆ ಆಲೆ ಮನೆಗಳಲ್ಲಿ ಕಬ್ಬಿನ ಹಾಲು ಸಿಗದಂತಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ರೈತರಲ್ಲಿ ವಿನಂತಿ ಏನಂದ್ರೆ, ಈಗ ಆಗೊಂದು ಕಾಲ ಇತ್ತು ಸರ್, ಏನ್ ಖಾಲಿ ಇತ್ತಂದ್ರ ಒಂದ್ ಗಾಣದ ಮನೆ ಹಾಕ್ಬೇಕಂದ್ರ ಒಂದ್ ಎಕರೆ ಜಾಗ ಖಾಲಿ ಜಾಗ ಇರಬೇಕು, 15-20 ಜನ ಲೇಬರ್ ಇರಬೇಕು, ಮತ್ತೆ 20-30 ಲಕ್ಷ ರೂಪಾಯಿ ಹಣ ಇರಬೇಕು ಅನ್ನುವಂಥದ್ದ ಭಾವನೆ ಇತ್ತು. ಇವತ್ತು ನಾವು ನಾಳೆ ಒಂದು ಆಲೆ ಮನೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಸರ್. ಆ ಆಲೆ ಮನೆಯದ ಉಪಯೋಗ ಇಡೀ ರಾಜ್ಯಕ್ಕೂ ಮತ್ತು ದೇಶಕ್ಕಾಗಲಿ ಅನ್ನುವಂಥದ್ದು ನಮ್ಮದು ಹಂಬಲ ಇದೆ ಸರ್. ಇದೇನಂತಂದರೆ ಒಂದು ಚಿಕ್ಕ ಕುಟುಂಬ ಇರಲಿ, ಒಂದೇ ಎಕರೆ ಜಾಗ ಇರಲಿ ಸರ್, ಅವ್ರದ್ದು 30-40 ಜಾಗದಲ್ಲಿ ಒಂದು ಆಲೆ ಮನೆ ಕಟ್ಬೋದು ಸರ್. ಅದು 2 ಲಕ್ಷ ರೂಪಾಯಿ ರೊಕ್ಕ ಸರ್. ಇಬ್ಬರೇ ಜನ ಕೆಲಸಗಾರರು, ಅಷ್ಟರಲ್ಲೇ ಸಹಿತ ನಾವು ಬೆಲ್ಲ ತಯಾರು ಮಾಡಬೇಕು ಅನ್ನುವಂಥ ಪ್ರೊಜೆಕ್ಟನ್ನು ಈ ನಾಡಿನ ಜನರಿಗೆ ಲೋಕಾರ್ಪಣೆ ನಾಳೆ ಮಾಡ್ತಾ ಇದ್ದೀವಿ ಸರ್. ಯಾಕಂತಂದ್ರೆ ಗಾಣ ಕಟ್ಟಬೇಕಂದ್ರೆ ಭಾಳ ದೊಡ್ಡ ರೈತ ಬೇಕಂತಿಲ್ಲ, ಇವತ್ತು ಅವ್ರದ್ದು 30-40 ಸೈಟ್ ಇದ್ರೆ ಸಾಕು ಸರ್. ಅಲ್ಲೊಂದು ಆಲೆ ಮನೆ ಕಟ್ಬೋದು ಸರ್. ಮನೆಯಲ್ಲಿ 2 ಜನ ಗಂಡ ಹೆಂಡತಿ ಇಬ್ಬರೇ ಇದ್ರೂ ಸಹಿತ ಬೆಲ್ಲ ಮಾಡ್ಕೋಬೋದು, ಮನೆಯಲ್ಲಿ 2 ಲಕ್ಷ ರೂಪಾಯಿ ಇದ್ರೆ ಸಹಿತ ಅವರು ಗಾಣವನ್ನು ಕಟ್ಕೋಬೋದು ಸರ್. ಆ 2 ಲಕ್ಷ ರೂಪಾಯಿ ಹಾಕಿದಾಗ ಸರ್ಕಾರವು ಸಹಿತ 1 ಲಕ್ಷ ರೂಪಾಯಿ ODOP ಸ್ಕೀಮ್ನಲ್ಲಿ ಸಬ್ಸಿಡಿ ಕೊಡ್ತದೆ. ಅದನ್ನು ರೈತರು ತಗೊಂಡಾಗ ರೈತ 1 ಲಕ್ಷ ರೂಪಾಯಿದಲ್ಲಿ ಒಂದು ಆಲೆ ಮನೆ ಕಟ್ಟಬಹುದು ಅನ್ನುವಂಥದ್ದು ಒಂದು ಹೊಸ ಪ್ರೊಜೆಕ್ಟನ್ನು ಡೆಮೋನ ನಾವು ಮಾಡಿದ್ದೀವಿ ಸರ್. ಅದನ್ನು ನಾಳೆ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್. ಯಾರೋ ರೈತರು ನೋಡೋರು ಇದ್ರು ಸಹಿತ ಅದನ್ನು ಬಂದು ನೋಡಿಕೊಂಡು ತಾವು ಸಹಿತ ಅದನ್ನು ಅನುಷ್ಠಾನಗೊಳಿಸ್ಕೋಬೇಕಂತಕ್ಕಿಂತ ನಮ್ಮದು ವಿನಂತಿ ಅದ ಸರ್. ಯಾಕಂತಂದ್ರೆ ಸರ್, ಇವತ್ತು ರೈತ ಅಂತಂದ್ರೆ ಮತ್ತು ನಾವು ನಾಳೆ ಜನವರಿ 5 ಒಳಗಾಗಿ ಇಡೀ ದೇಶದಲ್ಲಿ ಸರ್ ಜಾಗರಿ ಪೇಡ ಅನ್ನುವಂಥದ್ದು ಇಲ್ಲ. ನಾವು ಪೇಡ ಅಂದಾಗ ನಮಗೆ ಪ್ರಶ್ನೆ ಬರೋದು ಕವಾ ಮತ್ತು ಸಕ್ಕರೆ. ಯಾಕಂದರೆ ಈ ಶುಗರ್ ಪೇಷೆಂಟ್ಗಳಿಗೆ ಸಕ್ಕರೆ ಅಂದರೆ ಆಗಂಗಿಲ್ಲ, ಬಟ್ ಶುಗರ್ ಪೇಷೆಂಟ್ ಇದ್ದವರು ಪೇಡೆ ತಿನ್ಬೇಕು, ಆದಾಗ ಎಲ್ಲಿದ ತಿನ್ನಬೇಕು? ಈ ಸಮಸ್ಯೆ ಬಂದಾಗ ಸರ್ ನಾವು ಏನು ಮಾಡಿದ್ದೀವಿ, ನಮ್ಮ ಪೂರ್ವಜರು ತಯಾರು ಮಾಡ್ತಕ್ಕಂಥ ಅದೇ ಪದ್ಧತಿಯಲ್ಲಿ ತಯಾರು ಮಾಡಿದಂಥ ಬೆಲ್ಲ ಮತ್ತು ನಮ್ಮ ರೈತರ ಇದರೊಳಗಿರುವಂಥ ಹಾಲಿನಿಂದ ಬಂದಂಥ ಕವಾಣ ತೆಗೆದುಕೊಂಡು ಎರಡನ್ನೂ ಸೇರಿಸಿ ಮಧುಮೇಹಿಗಳಿರುವಂಥವ್ರು, ಡಯಾಬಿಟಿಕ್ ಇರುವಂಥವರು ಸಹಿತ ಪೇಡೆ ತಿಂದು ತಮ್ಮ ಆಸೆಯನ್ನು ತೀರಿಸಿಕೊಳ್ಳಿ ಅಂತ ಹೇಳಿಸಿಂದ ಈ ಇಡೀ ಭಾರತ ದೇಶದೊಳಗೆ ಮೊದಲ ಬಾರಿಗೆ ಒಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಂಪ್ನಿಗಳಿರ್ಬೋದು, ಆದರೆ ರೈತನೇ ಸಹಿತ ಖುದ್ದಾಗಿ ಬೆಲ್ಲ ಸೇರಿದಂಥ ಒಂದು ಬೆಲ್ಲದ ಪೇಡೆಯನ್ನು ಮಾರುಕಟ್ಟೆಗೆ ನಾವು ಲೋಕಾರ್ಪಣೆಗೊಳಿಸಲಾಗಿದ್ದೀವಿ. ಅದಕ್ಕಾಗಿ ಇನ್ನೂ ತಯಾರಿ ನಡೆದಿದೆ ಸರ್. ಒಂದು ಇನ್ನು 8 ಒಳಗೆ ನಾವು ಮಾರುಕಟ್ಟೆಯಲ್ಲಿ ಜನವರಿ 1-5 ಮಾರುಕಟ್ಟೆಯಲ್ಲಿ ಇರ್ತೀವಿ ಸರ್. ಅದನ್ನು ಹೇಳಲಿಕ್ಕೆ ನನಗೆ ತುಂಬ ಅತೀವ ಸಂತೋಷ ಅನ್ನಿಸ್ತದೆ. ಇನ್ನೊಂದೇನಂದ್ರೆ ಸರ್, ಈಗಿಷ್ಟು ನಾವು ಬೆಳೀಲಿಕ್ಕೆ ನಮಗೆ ರೈತರು ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಸರಿಯಾದ ಟೈಮ್ ಕಬ್ಬು ಕೊಡ್ತಾರೋ, ಒಳ್ಳೆ ಬೆಳವಣಿಗೆಯಿಂದ ಬೆಳೆದಂಥ ಕಬ್ಬು ಕೊಡ್ತಾರೋ, ಅದಕ್ಕೆ ಇದೇನೈತಲ್ಲ ಸರ್, ಇದು ಭಾಳ ಒಳ್ಳೇದು ಸರ್. ಇನ್ನೊಂದೇನಂತಂದ್ರೆ ಸರ್, ನಾವೆಲ್ಲರೂ ರೈತರು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಉದ್ಯೋಗವನ್ನು ಮಾಡಿದಾಗ, ಎಲ್ಲರೂ ಒಂದೇ ಉದ್ಯೋಗ ಮಾಡಿದಾಗ ಸಕ್ಸಸ್ ಆಗಂಗಿಲ್ಲ ಸರ್. ಒಬ್ಬೊಬ್ಬರು ಒಂದೊಂದು ಉದ್ಯೋಗವನ್ನು ಮಾಡಿದಾಗ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಸರ್. ಮಾಲಿಂಗಪ್ಪರೇ, ಸಂತೋಷ, ತಾವು ಸಾಕಷ್ಟು ಹೊಸ ಹೊಸ ಕಲ್ಪನೆಗಳನ್ನು ಮತ್ತು ಅವು ಏನು ಕಲ್ಪನೆಗಳದಾವ ಅದನ್ನು ತಾವು ಅನುಷ್ಠಾನಗೊಳಿಸುವಂಥ ಒಂದು ನಿಟ್ಟಿನೊಳಗೆ ಕಾರ್ಯ ಮಾಡ್ತಾ ಇದ್ದೀರಿ, ಭಾಳ ಸಂತೋಷದ ವಿಷಯ. ತಮ್ಮ ಏನು ಪ್ರಯತ್ನಗಳು ಯಶಸ್ವಿ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ಈಗೇನು ನೀವು ಇಂಥ ಒಂದು ಪ್ರಯತ್ನ ಶುರು ಮಾಡಿದ್ರಿ, ಬೆಲ್ಲದೊಳಗೆ ಬೇರೆ ಬೇರೆ ರೂಪ ಇರುವಂಥ ಬೆಲ್ಲಗಳು, ಆಮೇಲೆ ಆಕಾರ ಇರುವಂಥದ್ದು, ಆಮೇಲೆ ಪುಡಿ ಬೆಲ್ಲ ಇರ್ಬೋದು, ಸಾಲಿಡ್ ಘನ ಬೆಲ್ಲ ಇರ್ಬೋದು, ಇಂಥ ಒಂದು ಪ್ರಯತ್ನ ಮಾಡಬೇಕಾಯ್ತಪ್ಪ ಅಂತಂದ್ರೆ ತಾವು ಹೇಳಿದ್ರಿ ತಮ್ಮಲ್ಲಿ ಸಂಪನ್ಮೂಲಗಳು ಬಹಳಷ್ಟು ಕೊರತೆ ಇತ್ತು, ಮತ್ತು ಜಾಗದ್ದು ಕೂಡ ಕೊರತೆ ಇತ್ತು, ಅದರ ಜೊತೆಗೆ ತಂತ್ರಜ್ಞಾನ ಕೂಡ ಬಹಳ ಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ರಾಸಾಯನಿಕ ಮುಕ್ತವಾದಂತಹ ಒಂದು ಪದಾರ್ಥವನ್ನು ತಾವು ತಯಾರು ಮಾಡಬೇಕು, ಈ ಎಲ್ಲ ಸವಾಲುಗಳು ತಮ್ಮ ಮುಂದಿದ್ದು, ಇದನ್ನು ನೀವು ಯಾವ ರೀತಿ ಮಾಡಿಕೊಂಡ್ರಿ, ಯಾವ ರೀತಿ ನಿಭಾಯಿಸಿದ್ರಿ ಸರ್? ಈ ಸವಾಲುಗಳನ್ನು ನಿಭಾಯಿಸಕ್ಕೆ ನಾನೊಂದು ಪರಿಹಾರ ಕಂಡುಕೊಂಡೆ. ಉದಾಹರಣೆ ಹೇಳಬೇಕಂದ್ರೆ, ಅವ್ರು ನನಗೆ ಗುರುಣ ಅಂತ ಅಂದ್ರೂ ಅಡ್ಡಿ ಇಲ್ಲ. ಅಡಿಕೆಯನ್ನು ಜಗತ್ತಿನ ತುಂಬ ವಿಷಕಾರಿ ಎನ್ನುವಂಥ ಕಾಲದಲ್ಲಿ ಅದರಿಂದ ಉಪಯೋಗ ಅತ್ಯತೆಕ್ಷಿಂದ ಅದನ್ನು ನಾಡಿಗೆ ಪ್ರದರ್ಶನ ಮಾಡಿ ನಾಡಿನಲ್ಲಿ ರೈತರ ಅಡಿಕೆ ಬೆಳೆಗಾರರನ್ನ ಬದುಕನ್ನು ಹಸನು ಮಾಡಿದವರು ನಿವೇದನ್ ನೆಂಪೆ. ಅವ್ರನ್ನ ವಿಡಿಯೋ ನೋಡ್ತಾ ಇದ್ದೆ ನಾನು. ಇಂಥ ಸಂಕಷ್ಟ ಪರಿಸ್ಥಿತಿಯೊಳಗೂ ರಾಷ್ಟ್ರ ಮಟ್ಟದೊಳಗೆ ಮಿಂಚಿದರೆ ಅವರೆಲ್ಲ ಸವಾಲುಗಳನ್ನು, ಬೆಲ್ಲ ಮತ್ತು ಈ ತಂತ್ರಜ್ಞಾನ ಇದರಲ್ಲಿ ಭಾಳಷ್ಟು ಮುಂದುವರೆದಿತ್ತು, ಬಟ್ ಅಡಿಕೆ ಅನ್ನುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಅಂಥದನ್ನು ಅವ್ರು ಈಸಿಯಾಗಿ ಕ್ಲಿಯರ್ ಮಾಡಿದ್ರಲ್ರಿ. ಅದಕ್ಕೆ ನಾನು ಸಹಿತ ಬೆಲ್ಲದಲ್ಲಿಯೂ ಕ್ಲಿಯರ್ ಮಾಡ್ಬೋದಲ್ಲ. ಈ ತಂತ್ರಜ್ಞಾನ ಇರ್ಬೋದು, ಆದಷ್ಟು ಮೊದಲಿನ ಥರ ಲೇಬರ್ನ ಕಡಿಮೆ ಮಾಡೋದಿರ್ಬೋದು, ಅಥವಾ ಮಾರುಕಟ್ಟೆ ಇರ್ಬೋದು, ಅಥವಾ ಇದರಲ್ಲಿರುವಂಥ ಈಗ ನಮ್ಮಲ್ಲಿ ಮೊದಲು ಹೆಂಗಿರ್ತೈತ್ರಿ, ಅತಿ ಹೆಚ್ಚು ಕಬ್ಬಿನ ಹಾಲು ಲಾಸ್ ಆಗ್ತಿತ್ತು, ಅದನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು, ಆಮೇಲೆ ರೈತ ಅದರಲ್ಲಿ ಮೌಲ್ಯವರ್ಧನೆ ಹೆಂಗೆ ಮಾಡ್ಕೋಬೇಕು, ಅನೇಕ ಸವಾಲುಗಳನ್ನು ಅವರನ್ನು ನೋಡಿ ಕಂಡುಕೊಂಡೆರಿ. ಅವರನ್ನು ನೋಡಿ ಸವಾಲುಗಳನ್ನು ಅವ್ರು ಹೆಂಗೆ ನಿಭಾಯಿಸಾರೋ ಅದನ್ನು ನಾನು ಮಾಡ್ಕೊಳ್ಳಿಕ್ಕೆ ಅವ್ರು ನನಗೊಬ್ಬರು ಮಾರ್ಗದರ್ಶಕರು, ನಮ್ಮ ಗುರುಗಳಂದರೂ ಅಡ್ಡಿ ಇಲ್ಲ. ಅವ್ರು ಅಂಥವ್ರ ಜೊತೆ ನಾನು ಸಂಪರ್ಕ ಹೊಂದಿ ಅವ್ರ ಜೊತೆ ನಾನು ಸಮಸ್ಯೆಗಳನ್ನು ಹೇಳಿಕೊಂಡು ಇಂಥದ್ದು ಮಾಡ್ಕೊತ ಬಂದೆ ಸರ್. ನಾನು ಈಗ ಮಾರುಕಟ್ಟೆ ಸಮಸ್ಯೆ ಏನತ್ತಂದ್ರೆ ಸರ್, ಯಾವತ್ತು ನಾವು ನಾನು ರೈತ, ನನಗೆ ಸಮಸ್ಯೆ ಆದಾಗ ರಸ್ತೆಯ ಮೇಲೆ ಹೋರಾಟ ಮಾಡಲಿಕ್ಕೆ ಸಿದ್ಧ, ನಾನು ಬೆಳೆದಂಥ ಬೆಳೆಯನ್ನು ಸಹಿತ ರಸ್ತೆಯ ಮೇಲೆ ಹೋಗಿ ಮಾರಾಟ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನುವಂಥ ಮನೋಭಾವನೆ ಎಂದು ರೈತನಿಗೆ ಬರ್ತದೆ, ಅಂದ ರೈತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೆ, ಈ ದೇಶಕ್ಕೆ ಅನ್ನ ಹಾಕುವ ರೈತಗೆ ಒಂದು ತೃಪ್ತಿ ಆಗತ್ತೆ ಅನ್ನುವಂಥ ಮನೋಭಾವನೆ ಇದೆ. ಮಾರುಕಟ್ಟೆಯನ್ನು ನಾನು ಹೇಗೆ ಮಾಡ್ತಿದ್ದೆ ಅಂದರೆ ಸರ್, ನಾನು ಬೆಂಗಳೂರಿಗೆ ಹೋದರೆ ಈ ಮೆಟ್ರೋ ರೈಲ್ನಲ್ಲಿ ನಮ್ಮ ವೆರೈಟಿ ಜಾಗರಿ ಪಾಂಪ್ಲೆಂಟ್ ಅನ್ನು ಕೊಡ್ತಿದ್ದೆ. ಅವ್ರಿಗೆ ಒಂದೊಂದು ಟೇಸ್ಟಿಗೆ ಎಲ್ಲರೂ ಟ್ರೈನಲ್ಲಿ ಕೂತ್ಕೊಂಡು ಅವ್ರಿಗೆ ಕೊಡ್ತಿದ್ದೆ. ಅವ್ರು ಸರಿ ಎನಿಸಿದವ್ರು ನನ್ನ ನಂಬರ್ ತೊಗೊಳ್ತಿದ್ರು, ಇಲ್ಲ ಅಲ್ಲೇ ಆರ್ಡರ್ ಕೊಡ್ತಿದ್ರು. ಈ ರೀತಿಯಾಗಿ ಬೆಂಗಳೂರಲ್ಲಿ ಎಲ್ಲ ಜನಾಂಗದವ್ರನ್ನ ಭೇಟಿಯಾದೆ. ಆಮೇಲೆ ಈಗ ರಾಜಕೀಯ ಫಂಕ್ಷನ್ಗಳಿದ್ದಲ್ಲಿ ಅವ್ರಿಗೆ ಭೇಟಿಯಾಗಿ ನಾನು ತಯಾರು ಮಾಡಿದಂಥ ಬೆಲ್ಲವನ್ನು ಕೊಡೋದು, ಅವ್ರ ಕಡೆಯಿಂದ ಆರ್ಡರ್ ತೊಗೊಳೋದು, ಅಪಾರ್ಟ್ಮೆಂಟ್ಗಳಿಗೆ ಹೋಗೋದು. ನಾನು ರೈತ ಬಂದಿದ್ದೀನಿ ಮಾರಾಟಕ್ಕೆ ಅಂದಾಗ ರೈತನ ಮೇಲೆ ಇರುವಂಥ ವಿಶ್ವಾಸ ಇವತ್ತು ಯಾವ ವ್ಯಾಪಾರಿ ಮೇಲೂ ಇಲ್ಲ. ರೈತನ ಮೇಲೆ ಅಂಥದ್ದೊಂದು ಗೌರವ ಇದೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ರೈತನಿಗಿರುವಂಥ ಗೌರವ ಇನ್ಯಾರಿಗೂ ಇಲ್ಲ. ನಾನು ಪ್ರತಿ ಅಪಾರ್ಟ್ಮೆಂಟ್ಗೆ ಹೋದಾಗ ನನ್ನನ್ನು ಇವತ್ತಿಗೂ ಯಾರೂ ಅಲ್ಲಗಳಿದಿಲ್ಲ. ಆ ಬೆಂಗಳೂರಿನಲ್ಲಿರುವಂಥ ಅಪಾರ್ಟ್ಮೆಂಟು ಅಧಿಕಾರಿಗಳಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಕಲಿತವರು ಇರ್ಬೋದು, ಎಲ್ಲರೂ ಸಹಿತಕ್ಕೆ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ರೈತರ ತಂದಿದ್ದೀನಿ ಅಂತಂದಾಗ ಅವರು ತುಂಬ ಹೃದಯದಿಂದ ಪ್ರೀತಿಯಿಂದ ನನ್ನ ಹತ್ರ ಖರೀದಿ ಮಾಡಿದ್ದಾರೆ. ಅದನ್ನು ನಾನು ರೈತನಾಗಿ ಅದನ್ನು ಮೆಚ್ಚಲೇಬೇಕಾದಂಥ ವಿಷಯ. ಅದಕ್ಕೆ ಉಳಿದ ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ವಸ್ತುವನ್ನು ನೀವು ಕೈಯಾರಿಬೋದು, ರೈತ ಬೆಳೆದಂಥ ವಸ್ತುವನ್ನು ಮಾರಲಿಕ್ಕೆ ಹೋದರೆ ನೀವು ಸಕ್ಸಸ್ ಆಗ್ತೀರಿ ಅನ್ನುವಂಥ ನನ್ನ ಮಾತು ಹೇಳ್ತೀನಿ. ಈಗ ತಾವು ಮಾರ್ಕೆಟ್ ಮಾಡಬೇಕಾದ್ರೆ ಸಾಕಷ್ಟು ಕಷ್ಟಪಟ್ಟಿರಿ. ನೇರವಾಗಿ ತಾವು ಗ್ರಾಹಕರಿಗೆ ಹೋಗಿ ಅವರು ಪರಿಚಯ ಮಾಡಿಕೊಂಡು ತಮ್ಮ ಒಂದು ಉತ್ಪನ್ನವನ್ನು ಪರಿಚಯ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿದಿರಿ. ಇಷ್ಟು ಮಾಡಬೇಕಾದ್ರೆ ಮತ್ತು ಅದ್ರ ಜೊತೆಗೆ ಈ ಕೆಲಸವನ್ನು ಮಾಡಬೇಕು ಅಂತಂದಾಗ ಭಾಳಷ್ಟು ನಿಮಗೆ ಒತ್ತಡ ಇರಬೇಕು. ನಿಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಸಹಕಾರ ಮಾಡ್ತಾಯಿದ್ರು? ನನ್ನ ಜೊತೆಯಲ್ಲಿ ನನಗೆ ಸಹಕಾರ ಮಾಡೋರು ಅಂತಂದರೆ ನನಗೆ ನನ್ನ ಹೆಂಡತಿಯವರಿದ್ದಾರೆ. ನಾನು ಹೊರಗಡೆ ಮಾರುಕಟ್ಟೆಗೆ ಹೋದಾಗ ಇಡೀ ಸಂಪೂರ್ಣ ಈ ಪ್ಲ್ಯಾಂಟಿನ ಜವಾಬ್ದಾರಿಯನ್ನು ನನ್ನ ಶ್ರೀಮತಿಯವರು ತೆಗೆದುಕೊಳ್ತಾರೆ. ಆಮೇಲೆ ನಾನು ಕ್ವಾಲಿಟಿ ಕಬ್ಬನ್ನು ಖರೀದಿ ಮಾಡಲಿಕ್ಕೆ ನಮ್ಮದೇ ಒಂದು ಟೀಮ್ ಮಾಡಿದ್ದೀವಿ ಸರ್. ಈಗ ನಮ್ಮ ಪ್ಲ್ಯಾಂಟ್ನಲ್ಲಿ ನೇರವಾಗಿ 74 ಜನ ಕೆಲಸಗಾರರಿದ್ದಾರೆ ಸರ್. ಆ 74 ಜನರಿಗೆ ಕೆಲಸ ಕೊಟ್ಟಿದ್ದೀವಿ ಅನ್ನೋದು ತೃಪ್ತಿ ನಮಗಿದೆ ಸರ್. ಈ ಕ್ವಾಲಿಟಿ ಚೆಕ್ ಮಾಡೋದಿರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ನಾನು 10th ಫೇಲ್ ಸರ್, ಆದರೆ ನನ್ನಲ್ಲಿ MBA BBA MSc BSc ಮುಗಿಸಿದಂಥವರು ಬೆಂಗಳೂರು ಆಪ್ಷನ್ನಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ವರ್ಕ್ ಮಾಡ್ತಾಯಿದ್ದಾರೆ ಸರ್. ಹೀಗಾಗಿ ಸರ್ ನನಗೆ ಯಾವುದೇ ಥರದ ತೊಂದರೆ ಆಗಿಲ್ಲ. ನಮ್ಮ ಹೆಂಡತಿಯವರು ಕ್ವಾಲಿಟಿ ಚೆಕ್ ಮಾಡುವಾಗ ಅಥವಾ ಅದನ್ನು ಕ್ವಾಲಿಟಿ ಫುಡ್ಡನ್ನು ರೆಡಿ ಮಾಡ್ಕೊಳ್ಳುವಾಗ ನನ್ನ ಹೆಂಡತಿ ಇರ್ತಾಳೆ, ನಾನು ಮಾರುಕಟ್ಟೆಗೆ ಹೋದಾಗ ನನ್ನ ಹೆಂಡತಿ ಇರ್ತಾಳೆ, ನಾನು ಇಲ್ಲೇ ಇದ್ದಾಗ ನಮ್ಮ ಹೆಂಡತಿಯವರು ಮನೆ ಕೆಲಸ ನೋಡ್ಕೊಂಡಿರ್ತಾರೆ. ಹೀಗಾಗಿ ನಾವು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಚೆನ್ನಾಗಿ ನೋಡ್ಕೋತಾ ಇರ್ತೀವಿ. ನಮ್ಮ ತಾಯಿಯವರು ಇದ್ದಾರೆ, ಅವ್ರ ತಾಯಿಯವರು ಮನೆ ನೋಡಿಕೊಂಡ್ರೆ ನನ್ನ ಹೆಂಡತಿ ಇಲ್ಲಿ ಪ್ರೊಡಕ್ಷನ್ ನೋಡ್ಕೋತಾರೆ, ನನ್ನ ಹೆಂಡತಿ ಪ್ರೊಡಕ್ಷನ್ ನೋಡ್ಕೊಂಡ್ರೆ ನಾನು ಮಾರುಕಟ್ಟೆಯನ್ನು ನೋಡ್ಕೋತೀನಿ. ಇದೊಂದು ವ್ಯವಸ್ಥೆ ಮಾಡ್ಕೊಂಡ್ವಿ ಸರ್ ನಾವು. ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗದಂತೀರಿ, ನೆಟ್ವರ್ಕ್ ಹೆಂಗದಂತೀರಿ ನಿಮ್ಮದು? ಮಾರುಕಟ್ಟೆ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿದೆ ಸರ್. ವಿಷಮುಕ್ತ ಆಹಾರ ವಿಷಮುಕ್ತ ಜಗತ್ತು ನಮ್ಮ ಕನ್ಸೆಪ್ಟ್ ಇದೆ ಸರ್. ಯಾವತ್ತು ರೈತ ತಾನು ಬೆಳೆದಂಥ ವಿಷಮುಕ್ತ ಆಹಾರವನ್ನು ಕೊಡಲಿಕ್ಕೆ ತಯಾರಾದರೆ ಸರ್, ವಿಷಮುಕ್ತ ಆಹಾರವನ್ನು ಪ್ರೀತಿಯಿಂದ ತಿನ್ನಲಿಕ್ಕೆ ಗ್ರಾಹಕರು ರೆಡಿ ಇದ್ದಾರೆ ಸರ್. ಅದಕ್ಕಾಗಿ ನಮ್ಮ ಮಾರುಕಟ್ಟೆ ಭಾಳ ಚೆನ್ನಾಗಿ ಬೆಳೆದ ಸರ್. ಈಗಾಗಲೇ ನಾವು 5 ಕಂಟ್ರಿಯನ್ನು ರೀಚ್ ಆಗಿದ್ದೀವಿ. 5 ದೇಶದಲ್ಲಿ ನಮ್ಮ ಬೆಲ್ಲವನ್ನು ಮಾರ್ತಾ ಇದ್ದೀವಿ. ಇನ್ನಷ್ಟು ದೇಶಗಳಿಗೆ ಈ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕಂತ ಹೆಚ್ಚಿಂದ ನಮ್ಮ ಎಲ್ಲ ಟೀಮ್ ಇದೆ ಸರ್. ನನ್ನ ಗೆಳೆಯರ ಬಳಗ ಇದೆ ಸರ್, ನನ್ನ ಹಿತೈಷಿಗಳಿದ್ದಾರೆ, ನನ್ನ ಸಹೋದರರಿದ್ದಾರೆ, ನನ್ನ ಸಂಬಂಧಿಗಳಿದ್ದಾರೆ, ಆಮೇಲೆ ನನ್ನ ಸ್ನೇಹಿತರಿದ್ದಾರೆ. ಎಲ್ಲರನ್ನೂ ಕೂಡಿಸ್ಕೊಂಡು ಇದನ್ನು ಮಾಡ್ತೀವಿ ಸರ್. ಅದರಲ್ಲಿ ಇನ್ನೊಂದು ಏನಾಗುತ್ತೆ ಸರ್, ನನಗೊಂದೊಂದು ಸರಿ ಇಂಗ್ಲೀಷ್ ನನಗೆ ತಿಳಿದೇ ಇದ್ದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಒಬ್ಬರಿದ್ದಾರೆ ಸರ್, ಅವರಿಗೆ ನಾನು ಇದನ್ನು ಕಳಿಸ್ಕೊಡ್ತೀನಿ. ನಮ್ಮ ಒಬ್ಬ ಸಹೋದರ ಸಂಬಂಧಿಯವರಿದ್ದಾರೆ, ಬಸವರಾಜ್ ದಲಾಲ್ ಅಂತ ಅಕ್ಷಿಂದ, ನಮ್ಮ ಮಾವನವರವರು, ನನಗೆ ಏನಾದರೂ ತಿಳಿದಿದ್ದರೆ ಅವರನ್ನು ಸಜೆಷನ್ ತೊಗೋತೀನಿ. ಆಮೇಲೆ ನನಗೆ ಯಾವುದಾದ್ರೂ ಇಂಗ್ಲೀಷ್ ನನಗೆ ಮೇಲ್ ಮುಖಾಂತರ ಬಂತಂದರೆ ನಮ್ಮ ರಾಜು ಚಮಕೇರಿ ಅಧ್ಯಕ್ಷಿಂದ ನನ್ನ ಆತ್ಮೀಯ ಸ್ನೇಹಿತ, ನನಗೆ ಏನಾದರೂ ತಿಳಿದೇ ಇದ್ದಾಗ ಅವರನ್ನು ಸಂಪರ್ಕ ಮಾಡಿ ಅದನ್ನು ಅನುವಾದ ಮಾಡಿಕೊಂಡು ನಾನು ಮಾಡ್ತೀನಿ. ಅವರು ಎಲ್ಲ ನನಗೆ ಭಾಳ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಈಗ ಇಂಥ ಒಂದು ವ್ಯವಸ್ಥೆ ಒಳಗೆ ನಾವು ಸಾವಯವದ ಬಗ್ಗೆ ಅಥವಾ ರಾಸಾಯನಿಕ ಮುಕ್ತವಾದಂಥ ಈ ಪದಾರ್ಥಗಳದಾವ ಅಂಥೇಳಿ ಜನರಿಗೆ ನಂಬಿಸುವಂಥದ್ದು ಒಂದು ಕಷ್ಟದ ಕೆಲಸ ಇವತ್ತಿನ ದಿವಸ. ಅದರೊಳಗೆ ಏನು ಒಂದು ವಿಚಾರ ಅದ ಅಂತಂದ್ರೆ, ಸಾವಯವ ಉತ್ಪಾದನೆಗಳೇನಿರ್ತಾವೆ ಅಥವಾ ರಾಸಾಯನಿಕ ಮುಕ್ತವಾದಂಥ ಉತ್ಪಾದನೆಗಳೇನಿರ್ತಾವೆ ಅವು ಸ್ವಲ್ಪ ತುಟ್ಟಿರ್ತಾವೆ, ಭಾಳ ಕಾಸ್ಟ್ಲಿ. ಅವನ್ನ ತೊಗೊಳೋದಕ್ಕಿಂತ ಸುಮ್ಮನೆ ನಮಗೆ ಮಾರ್ಕೆಟ್ನೊಳಗೆ ಯಾವುದು ಚಲೋ ಸಿಗ್ತದೆ, ಸೋಯಿ ಸಿಗ್ತದೆ, ಅದನ್ನು ತೊಗೊಳ್ಳುವಂಥ ಒಂದು ವಿಚಾರ ಇರ್ತದೆ. ಈ ನಿಟ್ಟಿನೊಳಗೆ ತಮ್ಮ ಅನುಭವ ಏನದಂತೀರಿ? ಈ ನಿಟ್ಟಿನೊಳಗೆ ಮೊದಲ ಅನುಭವ ಅಂದರೆ ಸರ್, ನಾವು ಡೀಲರ್ಗಳಿಗೆ ಕೊಟ್ಟಾಗ ಅದು ದುಪ್ಪಟ್ಟಾಗಿ ಗ್ರಾಹಕನ ಕೈ ಸೇರ್ತದೆ ಸರ್. ನಾವು ಡೀಲರ್ಗಳಿಗೆ ಕೊಡೋದು ಬಂದ್ ಮಾಡಿದ್ದೀವಿ ಸರ್. ನಾವು ನೇರವಾಗಿ ಗ್ರಾಹಕರನ್ನು ಸಂಪರ್ಕ ಮಾಡ್ತೀವಿ ಸರ್. ಡೀಲರ್ಗೆ 10 ರೂಪಾಯಿ ಕೊಟ್ಟು ಅವು ಇನ್ನು 10 ರೂಪಾಯಿ ತೊಗೊಂಡು 20 ರೂಪಾಯಿ ಅವ್ರಿಗೆ ಬರ್ಡನ್ ಮಾಡೋಕ್ಕಿಂತ ನಂದು ಮೂಲ ರೇಟವನ್ನು ಕೊಟ್ಟು ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಹಾಕಿ ಕೊಟ್ಟಾಗ ಮಾರುಕಟ್ಟೆಯೊಳಗೆ ಕಡಿಮೆ ಬೆಲೆ ಬೆಲ್ಲ ಏನು ಸಿಗ್ತೈತಿ ಅದೇ ರೇಟಿಗೆ ನಮ್ಮ ಉತ್ತಮವಾದ ಬೆಲ್ಲ ಆ ಗ್ರಾಹಕರ ಮನೆ ಸೇರ್ತಾ ಇದೆ. ನಾವು ಈಗ ತಾನೇ ನಮಗೆ ಭಾರತ ಸರ್ಕಾರದವರು ಇನ್ನೊಂದು ಅನುಕೂಲ ಮಾಡಿಬಿಟ್ಟು ಕೊಟ್ಟಾರೆ. ನನ್ನಲ್ಲಿ ತಯಾರಾದಂಥ ಪ್ರಾಡಕ್ಟ್ ಬೆಲ್ಲವನ್ನು ಭಾರತ ದೇಶದ ತುಂಬ ₹8 ಕೆ ಜಿ ಡೋರ್ ಡೆಲಿವರಿ ಅವ್ರ ಮನೆಗೆ ಗ್ರಾಹಕನ ಮನೆಗೆ ಹೋಗಿ ತಲುಪಿಸುವಂಥ ಕೆಲಸವನ್ನು ಭಾರತದ ಅಂಚೆ ಇಲಾಖೆ ಮಾಡಿದೆ. ಮತ್ತು ಕರ್ನಾಟಕ ತುಂಬ ಯಾವುದೇ ಮೂಲೆಯಲ್ಲೂ ₹4.70 ಓದ ರೀಚ್ ಮಾಡುವಂಥ ಕೆಲಸವನ್ನು ಭಾರತದ ಅಂಚೆ ಇಲಾಖೆ ನನ್ನ ಜೊತೆ ನಿನ್ನೆ ಟೈಪ್ ಮಾಡ್ಕೊಂಡಿದ್ದೀನಿ ಸರ್. ಅವ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ಒಬ್ಬ ರೈತ ಬೆಳಿತನ ತಂದಾಗ ಇಲಾಖೆ ಇರ್ಬೋದು, ಅಂಚೆ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಎಲ್ಲನೂ ಸಪೋರ್ಟ್ ಮಾಡ್ತದೆ. ಬಟ್ ನಾವು ಎಲ್ಲರ ಜೊತೆ ಕೃಷಿ ಅಧಿಕಾರಿಗಳ ಜೊತೆ, ಈಗ ನಮ್ಮ ಬಿಜಾಪುರ ಕೃಷಿ ಅಧಿಕಾರಿಗಳ ಸರ್ ಮೊದಲಿಂದರೂ ನನಗೆ ಪರಿಚಯ, ಅವಾಗಿಂದ ನಮ್ಮ ಜೊತೆ ಕಾಂಟ್ಯಾಕ್ಟ್ನಾಗಿದ್ದಾರೆ. ನಮ್ಮ ಅನುಭವವನ್ನು ಅವ್ರಿಗೆ ಹೇಳ್ತೀವಿ, ನಮ್ಮಲ್ಲಿ ಏನಾದರೂ ಅವ್ರಿಗೆ ಕೇಳ್ತೀವಿ. ಇದ್ರ ಉದ್ದೇಶ ಇಷ್ಟೇ ಸರ್, ರೈತ ತಾನು ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಇರ್ಬೋದು, ಅಂಚೆ ಇಲಾಖೆಯಿಂದ ತನ್ನ ಎಲ್ಲವನ್ನು, ಸರ್ಕಾರ ಎಲ್ಲವನ್ನು ಮಾಡಿದೆ. ಇವತ್ತು ನಾನು ಬ್ರ್ಯಾಂಡಿಂಗ್ ಮಾಡಿದ್ದೀನಿ, ನೇಚರ್ ಅಥ್ ಬ್ರ್ಯಾಂಡ್ ಮಾಡಿದ್ದೀನಿ, ಆ ಬ್ರ್ಯಾಂಡ್ ಮಾಡೋಕ್ಕೂ ಸರ್ಕಾರ ರೊಕ್ಕ ಕೊಟ್ಟಿದ್ರಿ, ನಾನು ಪ್ಲಾಂಟ್ ಹಾಕ್ಲಿಕ್ಕೂ ಸರ್ಕಾರ ರೊಕ್ಕ ಕೊಟ್ಟಿದೆ, ಇವತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಂದ್ರೂ ಅದ್ರ ಕನ್ಸೆಷನ್ ಮಾಡಿ ಕೊಡ್ತಾ ಇದೆ ಸರ್ಕಾರ, ಇನ್ನೇನು ಮಾಡ್ಬೇಕ್ರಿ? ಮತ್ತು ಪ್ರಚಾರನೂ ಸರ್ಕಾರ ಕೊಡ್ತಾ ಇದ್ರಿ. ಇನ್ನು ಇಷ್ಟೆಲ್ಲನೂ ಸರ್ಕಾರ ಇಲಾಖೆ ಮಾಡಿದ ಮೇಲೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದ್ರೆ ಹೇಗೆ ಸರ್ ನಾವು? ಅದಕ್ಕಾಗಿ ಇಂಥ ಆ ಸರ್ಕಾರಕ್ಕೆ, ಈ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ, ನಾನೊಬ್ಬ ರೈತನಾಗಿ ಇಷ್ಟು ಫೆಸಿಲಿಟಿ ಕೊಟ್ಟ ಒಬ್ಬ ರೈತನನ್ನು, 1.5 ಎಕರೆ ಇರುವಂಥ ರೈತನನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಲ್ಪಿಸಲಿಕ್ಕೆ ಕೊಟ್ಟು, ಬ್ರ್ಯಾಂಡಿಂಗ್ ರೊಕ್ಕ ಕೊಟ್ಟಿದೆ, ನನಗೆ ಪ್ಲ್ಯಾಂಟ್ ಹಾಕ್ಲಿಕ್ಕೆ ರೊಕ್ಕ ಕೊಟ್ಟಿದೆ, ಮಾರುಕಟ್ಟೆಗೆ ರೊಕ್ಕ ಕೊಟ್ಟಿದೆ, ಎಲ್ಲಕ್ಕೂ ರೊಕ್ಕ ಕೊಟ್ಟ ಕೇಸಿಂದ ರೈತನನ್ನು ಇಷ್ಟು ಉತ್ತೇಜನಗೊಳಿಸಿದ್ದ ಅಂಥ ಸ್ಕೀಮ್ ಯಾವುದಾದಿದ್ರೆ ಅದು ODOP ಸ್ಕೀಮ್. ಅದಕ್ಕೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಆ ಹಿರಿಯ ಕೃಷಿ ಅಧಿಕಾರಿಗಳಿಗೆ, ಆ ಸರ್ಕಾರದ ನರೇಂದ್ರ ಮೋದಿಯವರಿಗೆ ನಾನು ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ರೈತನಾಗಿ ನಾನು ತುಂಬ ಹೃದಯದಿಂದ ನನ್ನ ಕುಟುಂಬದಿಂದ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಅವರು. ಬಹಳ ಸಂತೋಷ ಈ ಮಾತನ್ನ ಕೇಳಿ. ಯಾಕಪ್ಪ ಅಂತಂದ್ರೆ ಸರ್ಕಾರದ ಏನು ಯೋಜನೆಗಳಿರ್ತಾವ ಅವು ರೈತರ ಕಲ್ಯಾಣಕ್ಕಾಗಿ ಇರುವಂತಹ ಯೋಜನೆಗಳು, ಅವುಗಳನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ಒಂದು ವಿಚಾರ ಏನಿರ್ತದೆ ಅದು ರೈತರ ಮೇಲೆ ಇರ್ತದೆ. ಅದ್ರ ಜೊತೆಗೆ ತಾವು ಹೇಳ್ದಂಗೆ ಎಲ್ಲರ ಜೊತೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡು ಎಲ್ಲರ ಸಂಪರ್ಕದೊಳಗಿದ್ರಪ್ಪ ಅಂತಂದ್ರೆ ತಮಗೆ ಈ ಒಂದು ಈ ಲಾಭ ಸಿಗುವುದಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ ಅನ್ನುವಂಥ ಒಂದು ವಿಚಾರ ತಾವು ಈಗ ಸಾಬೀತು ಮಾಡಿದ್ದೀರಿ ಅಂತ ಹೇಳ್ಬೋದು. ಮಾಲಿಂಗಪ್ಪ ಅವರು ಈಗ ಶುರು ಮಾಡಿದಂತಹ ಸಂದರ್ಭದೊಳಗೆ ಬಹಳ ಕಡಿಮೆ ಅವಧಿಯೊಳಗೆ ತಾವು ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದ್ದೀರಿ ಅಂತ ಅನ್ನಿಸ್ತದೆ. ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಎಷ್ಟು ಉತ್ಪಾದನೆ ಮಾಡ್ತಾ ಇದ್ರಿ ಒಂದು ವರ್ಷಕ್ಕೆ? ಈಗ ಎಷ್ಟು ಉತ್ಪಾದನೆ ಇದೆ, ಎಷ್ಟು ಆದಾಯ ಇದೆ ಸ್ವಲ್ಪ ಹೇಳ್ಬೋದು? ನಾವು ಪ್ರಾರಂಭ ಮಾಡಿದಾಗ ನಮ್ಮ ಪ್ಲಾಂಟ್ನಲ್ಲಿ ಪ್ರತಿದಿನ 3 ಕ್ವಿಂಟಲ್ ಬೆಲ್ಲವನ್ನು ರೆಡಿ ಮಾಡ್ತಿದ್ವಿ ಸರ್. ಅದು ಹಾಗೆ ಬರ್ತಾ ಬರ್ತಾ ಬರ್ತಾ 2 ಟನ್ವರೆಗೆ ಬಂದಿವಿ. ಇವತ್ತಿನ ದಿನ ನಾವು ನಮ್ಮ ಕಾರ್ಖಾನೆಯಲ್ಲಿ 40 ಟನ್ ಕಬ್ಬವನ್ನು ಕ್ರಷ್ ಮಾಡಿ 4 ಟನ್ ಪ್ರೊಡಕ್ಷನ್ ಅನ್ನು ಹೊರಗ್ತಿರ್ತಾ ಇದ್ದೀವಿ. ಇವತ್ತು ನಾವು ₹50 ಕೆ ಜಿಯಿಂದ ಹಿಡಿದು ₹1,000 ಕೆ ಜಿವರೆಗೆ ಬೆಲ್ಲವನ್ನು ಮಾರಾಟ ಮಾಡ್ತಿದ್ದೀವಿ. ಆವತ್ತು ನಮಗೆ ಬೆಲ್ಲ ಆತಂದ್ರೆ ಹೆಂಗಿತ್ತು ಅಂತಂದ್ರೆ ಸರ್, ಸ್ಟಾರ್ಟಿಂಗ್ದಲ್ಲಿ ನಮ್ಮ ಬೆಲ್ಲ ಕೆಳವರು ಇದ್ದಿರಲಿಲ್ಲ, ತಿಂದಾದ್ಮೇಲೆ ಹೆಂಗೆ ಪರಿಚಯ ಆಗುತ್ತಾಗುತ್ತೆ ಹೋಯಿತು. ನಾವು 100 ಲಕ್ಷ ರೂಪಾಯಿ ಎನಿಸದೇ ಇರುವಂಥ ರೈತರನ್ನು ₹1,00,000 ಆದಾಯದವರೆಗೆ ತಂದು ಹಚ್ಚಿದ್ದು ಈ ಬೆಲ್ಲದ ಉದ್ಯಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್, ತುಂಬ ಹೃದಯದಿಂದ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಆವತ್ತು 1,000 ಒಳಗೆ ಎಣಿಕೆ ಮಾಡ್ತಿದ್ದೀವಿ, ಇವತ್ತು ಪ್ರತಿ ವರ್ಷ ಕೋಟಿಗಳೊಳಗೆ ನಮ್ಮದು ಟ್ರಾನ್ಸಾಕ್ಷನ್ ಇದೆ ಸರ್. ಬಹಳ ಖುಷಿ ಆಗ್ತದೆ ತಮ್ಮ ಮಾತುಗಳನ್ನು ಕೇಳಿ. ಸಾಮಾನ್ಯವಾಗಿ ನಾವು ಮಾತಾಡಿಸುವಂತಹ ಸಂದರ್ಭದೊಳಗೆ ರೈತರಿಗೆ ಲಾಭ ಆಗಿರ್ತದೆ ಅನ್ನುವಂಥ ವಿಚಾರವನ್ನು ಅನೇಕ ಪ್ರಗತಿಪರ ರೈತರು ನಮಗೆ ಹೇಳ್ತಾರೆ. ಆದರೆ ತಾವು ಹೇಳ್ದಂಗೆ ಅವರ ಆದಾಯ ಲಕ್ಷಗಳಲ್ಲಿ ಇರ್ತದೆ, ಆದರೆ ತಾವು ಕೋಟಿ ಅಂತೇಳಿ ಹೇಳ್ತಾ ಇದ್ದೀರಿ. ಇದನ್ನು ಕೇಳಿ ಭಾಳ ಸಂತೋಷ ಆಗ್ತದೆ. ಈ ಒಂದು ವಿಚಾರ ನಮ್ಮ ರೈತರೆಲ್ಲರಿಗೂ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ ನೀಡಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೀವಿ. ತಾವು ಬಹುಶಃ ನನಗನ್ಸಿದ ಮಟ್ಟಿಗೆ ಕೋಟಿಗಳಲ್ಲಿ ಒಬ್ಬ ರೈತ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಸಾಧನೆಯನ್ನು ಮಾಡಿ ತಾವು ಏನು ನಮ್ಮ ಕೃಷಿ ಒಳಗೆ ಶಕ್ತಿ ಇದೆ ಅನ್ನೋದನ್ನು ತಾವು ಅನಾವರಣ ಮಾಡಿ ತೋರಿಸಿಕೊಟ್ಟಿದ್ದೀರಿ. ಶ್ರಮದೊಳಗೆ ಏನು ಶಕ್ತಿ ಇದೆ, ನಮ್ಮ ಯೋಚನೆಗಳಲ್ಲಿ ಏನು ಶಕ್ತಿ ಇದೆ, ನಮ್ಮ ಐಡಿಯಾಗಳಲ್ಲಿ ಏನು ಶಕ್ತಿ ಇದೆ ಅನ್ನುವಂಥದ್ದನ್ನು ತಾವು ತೋರಿಸಿಕೊಟ್ಟಿದ್ದೀರಿ. ಈಗ 18 ಬಗೆಯ ಏನು ಬೆಲ್ಲದ ಫ್ಲೇವರ್ ಮಾಡಿರಲ್ಲ, ಮತ್ತೆ ಇನ್ನೂ ಯಾವುದಾದ್ರೂ ಇದಕ್ಕೆ ಆ್ಯಡ್ ಮಾಡಬೇಕಂತದನ್ನು ಇದೆ ಸರ್. ಈಗ ಯಾಕಂತಂದ್ರೆ ಈ ಫ್ಲೇವರ್ದಲ್ಲಿ ಇದ್ದೀವಿ ಸರ್. ಈಗ ನೆಕ್ಸ್ಟ್ ಏನು ಬರ್ತಾ ಇದ್ದೀವಿ ಅಂತಂದ್ರೆ ಗಿಡಮೂಲಿಕೆಗಳಿಂದ ಬರುವಂಥ ಪದಾರ್ಥಗಳನ್ನು ಸೇರಿಸಿ ಈಗ ಸ್ಪೈಸಸ್ನಲ್ಲಿ ಬಂದಿದ್ದೀವಿ ಸರ್. ಮಸಾಲೆ ಪದಾರ್ಥಗಳನ್ನು ಕುಡಿಸಿ ಬೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಗಿಡಮೂಲಿಕೆಗಳನ್ನು ಕುಡಿಸಿದಂಥ ಬೆಲ್ಲವನ್ನು ತಯಾರು ಮಾಡಲಿಕ್ಕೆ ಈಗ R&D ನಡೆದಿದೆ ಸರ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೆದಿದೆ ಸರ್. ಅದು ಮುಗಿದ ನಂತರ ಅವುಗಳನ್ನು ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಈಗ ನಾವು ಆಯುರ್ವೇದದಲ್ಲಿ ಹೇಳ್ತಾರೆ ಸರ್, ನಮಗೆ ಆಯುರ್ವೇದದ ಯಾವುದಾದ್ರು ಒಂದು ಔಷಧ ಕೊಟ್ಟರೆ ಅದನ್ನು ಬೆಲ್ಲದಲ್ಲಿ ಸೇರಿಸ್ತೀವ್ರಿ, ಇಲ್ಲ ತುಪ್ಪದಲ್ಲಿ ಸೇರಿಸ್ತೀವ್ರಿ, ಇಲ್ಲ ಹಾಲಿನಲ್ಲಿ ಸೇರಿಸ್ತೀವ್ರಿ ಅಂತಾರೆ. ಅದನ್ನು ಬೆಲ್ಲದಲ್ಲಿ ಸೇರಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗ ಇನ್ಸ್ಟಂಟ್ ಕಾಫಿ ಅಂತೀವಿ, ಇನ್ಸ್ಟಂಟ್ ಟೀ ಅಂತೀವಿ, ಅವುಗಳೆಲ್ಲವನ್ನೂ ಸಹಿತ ಮಾರುಕಟ್ಟೆಗೆ ಬರಲಿಕ್ಕೆ ನಮ್ಮಲ್ಲಿ R&D ನಡೆದ ಸರ್. ದೇಶದಲ್ಲಿ ಉತ್ತಮವಾದಂಥ ರೈತರು ಉತ್ತಮವಾದಂಥ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ಕೊಡಲಿಕ್ಕೆ ಚಿಂತನವನ್ನು ನಡೆದ ಸರ್. ಈಗ ಆಗಲೇ ಹೇಳಿದೆ ಸರ್ ನಾನು ಒಂದೇ ಮಾತಿನಲ್ಲಿ, 1 ಟನ್ ಕಬ್ಬಿನಿಂದ 30,000 ರೂಪಾಯಿ ಗಳಿಸ್ಬೋದು. ಅದನ್ನೇ ಬೆಂಗಳೂರಲ್ಲಿ ಹೋದರೆ ಒಂದು ಟನ್ ಕಬ್ಬಿನಲ್ಲಿ 90,000 ರೂಪಾಯಿಯನ್ನು ಗಳಿಸಬಹುದು ಅನ್ನುವಂಥ ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ. ಬೆಂಗಳೂರಲ್ಲಿ 30 ರೂಪಾಯಿ ಗ್ಲಾಸ್ ಹಾಲು ಕುಡಿತೀವಿ ನಾವು ಕಬ್ಬಿನ ಹಾಲನ್ನು. 1 ಕೆಜಿ ಕಬ್ಬಿನಲ್ಲಿ 3 ಗ್ಲಾಸ್ ಹಾಲಾಗುತ್ತೆ, ಅಂದರೆ 1 ಕೆಜಿ ಕಬ್ಬಿನ ಬೆಲೆ 3 ರೂಪಾಯಿ ಇದೆ. ನಮಗಲ್ಲಿ ಬೆಂಗಳೂರಾಗ ಕೂತು ಕುಡಿದಾಗ 1 ಕೆಜಿ ಕಬ್ಬಿನ ಹಾಲು 90 ರೂಪಾಯಿಗೆ ಹೋಗುತ್ತದೆ, ಅಂದರೆ 90,000 ರೂಪಾಯಿಗೆ 1 ಟನ್ ಕಬ್ಬು ಇತ್ತು. ನಾವು ಎಕರೆಗೆ 50 ಟನ್ ಕಬ್ಬ ಬೆಳೆದಿವತ್ತಂದ್ರೆ 45 ಲಕ್ಷ ರೂಪಾಯಿ 1 ಎಕರೆ ಕಬ್ಬು ಬೆಳೆದ ರೈತ ಅದನ್ನು ನಾನೇ ಹಾಲು ಮಾಡಿ ತಯಾರು ಮಾಡಿ ನಾನೇ ಮಾರುಕಟ್ಟೆಯಲ್ಲಿ ಮಾರ್ತೀನಿ ಅನ್ನುವಂಥ ದೃಢ ನಿರ್ಧಾರ ಮಾಡಿದ್ದು ಕರೆ ಆತಂದ್ರೆ ಆ ರೈತ 1 ಎಕರೆಗೆ 45 ಲಕ್ಷ ರೂಪಾಯಿ ಗಳಿಸೋದ್ರಲ್ಲಿ ಸಂಶಯನೇ ಇಲ್ಲ. 5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ, ಎಲೆಕ್ಟ್ರಿಸಿಟಿ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್, 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ರೈತ 40 ಲಕ್ಷ ರೂಪಾಯಿ 1 ಎಕರೆ ಕಬ್ಬಿನಲ್ಲಿ ಗಳಿಸಿದರೆ ನೆಮ್ಮದಿಯನ್ನು ನಿಟ್ಟಿಸಿರು ಬಿಡೋದ್ರಲ್ಲಿ ಸಂದೇಹನೇ ಇಲ್ಲ. ನಾವು ಯಾವುದೇ MNC ಕಂಪ್ನಿಗಳಲ್ಲಿ ಕೂಲಿ ಹಾಳಾಗೋಕ್ಕಿಂತ ಮಾಲಕನಾಗಿ ದುಡಿಯೋದು ಒಳ್ಳೆಯದನ್ನುವಂತ ನನ್ನ ಮಾತು ಹೇಳ್ತಾ ಇದ್ದೇನೆ ಸರ್. ಮಲಿಂಗಪ್ಪ ಅವರೇ, ತಮ್ಮ ಅನುಭವ ಅಪಾರ ಇದೆ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9 1 6 2 5 1 1 1 ಈ ನಂಬರ್ಗೆ ಯಾವಾಗಾದರೂ ಸಂಪರ್ಕ ಮಾಡಿ, ಫ್ರೀ ಇದ್ದರೆ ತಮ್ಮಲ್ಲಿ ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ತೀನಿ. ಯಾವುದೇ ರೈತರು ನನ್ನ ತೋಟಕ್ಕೆ ಯಾವಾಗ ಬೇಕಾದಾಗಾದರೂ ತಾವು ವಿಜಿಟ್ ಮಾಡ್ಬೋದು ಅಂತ ಏಕ್ಷಿಂದ ಬನ್ನಿರಿ, ನೀವು ನೋಡ್ರಿ, ನೀವು ಮಾಡ್ರಿ, ನೀವು ಬೆಳೀರಿ. ಆತ್ಮೀಯರೇ, ಈಗ ಮಾಲಿಂಗಪ್ಪ ಅವರು ಹೇಳಿದಂಥ ಮೊಬೈಲ್ ನಂಬರನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 1 6 2 5 1 1 1 1. ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಮಾಲಿಂಗಪ್ಪ ಇಟ್ನಾಳ್ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಮಾಲಿಂಗಪ್ಪ ಇಟ್ನಾಳ್ ಅವರೇ, ತಮ್ಮ ಜೊತೆಗೆ ಮಾತಾಡಿ ಒಂದು ಹೊಸ ವಿಷಯವನ್ನೇ ತಾವು ತೋರಿಸಿಕೊಟ್ಟಿದ್ದೀರಿ. ನಮಗಾದರೂ ಆಯಿತು, ಆಮೇಲೆ ನಮ್ಮ ರೈತರಿಗೆ ಆದರೂ ಆಯಿತು. ಯಾವ ರೀತಿ ನಾವು ನಮ್ಮ ಯೋಚನೆಗಳಿಗೆ ಜೀವ ತುಂಬುವುದರಿಂದ, ಅವುಗಳಿಗೆ ಆ ಕಲ್ಪನೆಗಳಿಗೆ ರೆಕ್ಕೆ ಮೂಡಿಸೋದ್ರಿಂದ ಯಾವ ರೀತಿ ನಮ್ಮ ಜೀವನ ಬದಲಾಗ್ತದೆ ಅನ್ನುವಂಥ ಮಾತನ್ನು ತಾವು ಸಾಬೀತು ಮಾಡಿ ತೋರಿಸಿದ್ದೀರಿ. ತಮ್ಮ ಪ್ರಯತ್ನಗಳು ನಮ್ಮ ಎಲ್ಲ ರೈತ ಬಾಂಧವರಿಗೆ ಪ್ರೇರಣೆ ಆಗ್ತಾವ, ಸ್ಫೂರ್ತಿ ಆಗ್ತಾವ ಅಂಥೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ತಾವು ಏನು ಅನ್ಕೊಂಡಿದ್ದೀರಿ, ಏನೇನು ಕನಸುಗಳದಾವ, ಆ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಅಂಥೇಳಿ ಹಾರೈಸ್ತಾ ಇಲ್ಲಿ ತನಕ ಏನು ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಬಾನುಲಿ ಕೇಂದ್ರಕ್ಕೆ ನನ್ನನ್ನು ಪರಿಚಯಿಸಿದ್ದಕ್ಕಾಗಿ, ನನ್ನ ರೈತ ಸಂಪರ್ಕವನ್ನು ಕೊಂಡಿಯಾಗಿ ತಾವು ಸೇತುವೆಯಾಗಿ ಕೆಲಸ ಮಾಡಿದ್ದಕ್ಕಾಗಿ, ಎಲ್ಲ ರೈತರಿಗೂ ಇದನ್ನು ಕೇಳ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಬಾನುಲಿ ಕೇಂದ್ರಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳು ಸರ್. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಮುಕ್ತವಾದ ಬೆಲ್ಲದ ಉತ್ಪಾದನೆ ಹಾಗೂ 18 ಬಗೆಯ ಮಸಾಲೆಗಳ ಸುಹಾಸನೆಯುಕ್ತ ಬೆಲ್ಲದ ಉತ್ಪಾದನೆಯ ಅನುಭವ ಕುರಿತು ಮುಧೋಳ ತಾಲೂಕು ಸಂಗಾನಟ್ಟಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾದ ಮಹಲಿಂಗಪ್ಪ ಇಟ್ನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಸ್ನಾತಕೋತ್ತರ ಕೋರ್ಸುಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28. ಹೆಚ್ಚಿನ ಮಾಹಿತಿಗೆ ವಿವಿಯ ವೆಬ್ಸೈಟ್ www.asduac.in ಗೆ ಭೇಟಿ ನೀಡಿ. ಸಂಸಾರದೋಳು ಬಿದ್ದ ಬಳಲುತ್ತೀ ಚಿಂತೆ ಈಗಿನ ಮನೆ ಸಂಸಾರ ದೋಡು ಬಿದ್ದ ಬಳಲೋತಿ ಆ ಮಡದಿ ಮಕ್ಕಳ ಮ್ಯಾಲೆ ಬೀತಿ ತುಳ ಸುಡದ ಸತ್ತರ ಮಡದ ಹೋಗುವಾಗ ಏನು ಐತಿ ನಿನ ಹಣದ ತಾಯಿ ತಂದಿ ಕೊಡುವೋರೇನು ನಿಜ ಮುಕ್ತಿ ಕಡದ ಕತ್ತಲಿದೋಳು ಬಿದ್ದರ ಬಿಡದ ನಿನಗೆ ಮನರ ಪಾಸೆ ಕಡದ ಕತ್ತಲಿದೋಳು ಬಿದ್ದರ ಬಿಡದ ನಿನ ಯಮನರ ಬಡದ ವೈವಗ ಆಡದ ಯಮನರ ಎಳದ ವೈವಗ ಮಡದಿ ಮಕ್ಕಳ ಬರವೋರೇನು ಯಾಡು ತಮ್ಮ ಬ್ಯಾಡು ಚಿಂತೆ ಧನವು ಧನ್ನದ ಮ್ಯಾಲೆ ಬೋ ಪ್ರೀತಿ ಮನ